ಕೃಷಿರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ, ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ, ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ, ಶಿವಮೊಗ್ಗ ಜಿಲ್ಲೆ. ಇವರ ಪ್ರಕಟಣೆ. ವ್ಯಕ್ತಿ ಮೃತಪಟ್ಟ 6 ಗಂಟೆಯ ಒಳಗೆ ನೇತ್ರದಾನ ಮಾಡಬಹುದು. ಕೊರೋನಾ ಸೋಂಕು ಹರಡುತ್ತಿರುವ ಈ ಸಂಕಷ್ಟದ ಸಂದರ್ಭದಲ್ಲಿ ನೇತ್ರದಾನಕ್ಕೆ ಮೊದಲು ಈ ಅಂಶಗಳನ್ನು ಗಮನಿಸಿ. ಕೊರೋನಾ ಸೋಂಕಿನಿಂದ ಮೃತಪಟ್ಟ ವ್ಯಕ್ತಿ ನೇತ್ರಗಳನ್ನು ದಾನ ಮಾಡುವಂತಿಲ್ಲ. ಕೊರೋನಾ ಸೋಂಕು ಇಲ್ಲದಿರುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರ ಆಸ್ಪತ್ರೆಗಳಲ್ಲಿ ಮಾತ್ರ ನೇತ್ರದಾನ ಮಾಡಬಹುದು. ನೇತ್ರದಾನ ಸರ್ವಕಾಲಕ್ಕೂ ಶ್ರೇಷ್ಠ ದಾನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಏರೋಬಿಕ್ ಮತ್ತು ಹನಿ ನೀರಾವರಿ ಪದ್ದತಿಯಲ್ಲಿ ಭತ್ತದ ಬೆಳೆ. ಈ ಕುರಿತು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಚ್ ಸಿ ವೀರಣ್ಣ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಈ ಭಾಗದ ಒಂದು ಪ್ರಮುಖವಾದ ಆಹಾರ ಬೆಳೆ ಭತ್ತ. ಇತ್ತೀಚೆಗೆ ಮಲೆನಾಡಿನಲ್ಲಿ ಬಹಳಷ್ಟು ಜನ ಭತ್ತ ಬೆಳೆಯೋದನ್ನು ಬಿಟ್ಬಿಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನೀರು ಜಾಸ್ತಿ ಬೇಕು, ಮಳೆ ಕಡಿಮೆ ಆಗ್ತಾ ಇದೆ ಒಂದು ಕಾರಣ. ಇನ್ನೊಂದು, ಬೆಳೆ ಉತ್ಪಾದನೆಗೆ ತಕ್ಕ ಹಾಗೆ ಆ ಖರ್ಚಿಗೆ ಸರಿದೂಗಿಸುವಷ್ಟು ಅವರಿಗೆ ಆದಾಯ ಸಿಗ್ತಾ ಇಲ್ಲ ಭತ್ತ ಬೆಳೆದ್ರೆ. ಈ ಎರಡು ಕಾರಣಗಳಿಗಾಗಿ ಭತ್ತ ಬೆಳೆಯೋದನ್ನು ಬಿಟ್ಟಿದ್ದಾರೆ. ಹಾಗಾದ್ರೆ ಭತ್ತದಲ್ಲಿ ಖರ್ಚು ಕಡಿಮೆ ಮಾಡಿಕೊಂಡು, ನೀರನ್ನ ಸ್ವಲ್ಪ ಬಳಸ್ಕೊಂಡು ಭತ್ತ ಬೆಳೆಯುವಂತಹ ವಿಧಾನಗಳು ಇವೆಯೇ? ಆ ತರದ್ದೇನಾರ ಒಂದಿದ್ದರೆ ತುಂಬಾ ಚೆನ್ನಾಗಿರ್ತೈತಲ್ವಾ ಅಂತೇಳಿ ಅನ್ಸುತ್ತೆ. ಇದೇ ಅಂತಾರೆ ವಿಜ್ಞಾನಿಗಳು. ಈಗ ನಮ್ಮ ಜೊತೆಗೆ ಡಾಕ್ಟರ್ ಎಚ್ ಕೆ ವೀರಣ್ಣ ಅವರು ಇದ್ದಾರೆ. ಇವರು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್. ಈ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ವೀರಣ್ಣ ಅವರೇ. ನಮಸ್ಕಾರ ಸುಬ್ರಹ್ಮಣ್ಯ ಅವರೇ. ನಾನು ಈಗಾಗಲೇ ಹೇಳಿದಾಗೆ ವೀರಣ್ಣವರೇ, ಈಗ ಕಡಿಮೆ ನೀರನ್ನು ಬಳಸಿ ಹೆಚ್ಚು ಭತ್ತ ಬೆಳೆಯುವಂಥದ್ದು, ಜೊತೆಗೆ ಖರ್ಚು ಕಡಿಮೆ ಮಾಡಿ ಭತ್ತ ಬೆಳೆಯುವಂಥದ್ದು, ಆ ಥರದ್ದು ಏನಾದ್ರು ಒಂದು ವಿಧಾನಗಳಿವೆಯಾ? ನಮ್ಮ ರೈತ ಬಾಂಧವರಲ್ಲಿ ನಾನು ತಿಳಿಸೋದು ಏನು ಅಂತಂದ್ರೆ, ಭತ್ತದ ಬೆಳೆಯನ್ನ ನೀರನ್ನ ನಿಲ್ಲಿಸೇ ಬೆಳಿಬೇಕು ಅಂತೇನಿಲ್ಲ. ಭತ್ತವನ್ನ ನಾವ್ ಯಾಕೆ ನೀರ್ ನಿಲ್ಲಿಸಿ ಬೆಳಿತೀವಿ ಅಂತಂದ್ರೆ, ಈ ಭತ್ತದ ಸಸಿಗೆ ನೀರಿನಲ್ಲೂ ಸಹ ನಿಂತ್ಕೊಂಡು ಅದನ್ನ ತಡ್ಕೊಂಡು ಬೆಳೆಯುವಂತ ಶಕ್ತಿ ಇದೆ. ಆದ್ರೆ ಬೇರೆ ಬೆಳೆಗಳಿಗೆ ನೀರನ್ನ ನಿಲ್ಲಿಸಿದಾಗ ಆ ನೀರನ್ನ ನಿಂತ ನೀರಿನಲ್ಲಿ ಬೆಳೆಯುವಂತ ಸಾಮರ್ಥ್ಯ ಇರೋದಿಲ್ಲ. ಆ ಉದ್ದೇಶದಿಂದ ನಾವು ಭತ್ತವನ್ನ ನೀರ್ ನಿಲ್ಲಿಸಿ ಬೆಳಿತೀವಿ ವಿನಃ, ಭತ್ತವನ್ನ ನಿರಂತರವಾಗಿ ನೀರ್ ನಿಲ್ಲಿಸೇ ಬೆಳಿಬೇಕು ಅನ್ನೋ ಪ್ರಮೇಯ ಏನ್ ಬರೋದಿಲ್ಲ. ಆ ದೃಷ್ಟಿಯಿಂದ ಭತ್ತವನ್ನು ಸಹಿತ ನಾವು ಬೇರೆ ರಾಗಿ, ಜೋಳ, ಇನ್ನಿತರ ಬೆಳೆಗಳನ್ನ ಏನ್ ಬೆಳಿತೀವಿ ಅದೇ ರೀತಿ ಬೆಳೆಯೋದಕ್ಕೆ ಅವಕಾಶ ಇದೆ. ಬಾ ಬಾ ಬಾ, ಈ ರಾಗಿ ಜೋಳ ಬೆಳೆಯುವಂತಹ ಭೂಮಿಯಲ್ಲೂ ಭತ್ತ ಬೆಳಿಲಿಕ್ಕೆ ಆಗುತ್ತೆ ಅಂತ ಹೇಳಂದ್ರೆ ಎಂಥ ಒಂದು ಸುದ್ದಿ ಹೇಳ್ತಾ ಇದ್ದಾರೆ ವೀರಣ್ಣವ್ರೆ? ಅದು ಹೇಗ್ ಬೆಳೆಯೋದಾಗರೆ? ನಮ್ಮ ರೈತರಿಗೆ ಸಾಮಾನ್ಯವಾಗಿ ಅವರ ಪಾರಂಪರಿಕ ವಿಧಾನದಲ್ಲಿ ನಿರಂತರವಾಗಿ ನೀರನ್ನ ನಿಲ್ಲಿಸಿ ಬೆಳೀತಾರೆ. ಈ ರೀತಿ ನಾವು ಮುಂದಿನ ದಿನಮಾನಗಳಲ್ಲಿ ಭತ್ತವನ್ನ ಬೆಳೆಯೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ಹವಾಮಾನ ವೈಪರೀತ್ಯದಿಂದ ಬರ್ತಕ್ಕಂತ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಮಲೆನಾಡಲ್ಲೂ ಸಹ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಕಾಲುವೆ ನೀರಾವರಿ ಅಚ್ಚುಕಟ್ಟಿರ್ತಕ್ಕಂಥ ಪ್ರದೇಶದಲ್ಲೂ ಸಹಿತ ನಮ್ಮ ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣೆ ಕಡಿಮೆ ಆಗ್ತಾ ಇದೆ. ಈಗಾಗಲೇ ನಮ್ಮ ರೈತರು ಎರಡು ಹಂಗಾಮಗಳಲ್ಲಿ ಅನುಭವಿಸಿದ್ದಾರೆ. ಮುಂಗಾರಿನಲ್ಲಿ ಮಳೆ ಕಡಿಮೆ ಆಗಿದ್ರಿಂದ ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರನ್ನ ಬಿಟ್ಟಿಲ್ಲ. ಬೇರೆ ಪರ್ಯಾಯ ಬೆಳೆಗಳನ್ನು ಬೆಳೆಯಕ್ಕೆ ಈಗಾಗಲೇ ಕಾಡಾ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಶಿಫಾರಸು ಹೋಗಿದೆ. ಇಂತಹ ಸನ್ನಿವೇಶಗಳಲ್ಲಿ ನಾವು ನಮ್ಮ ರೈತರು ಮತ್ತೆ ಭತ್ತ ಬೆಳೆಯೋದನ್ನೇನು ಬಿಡೋದಿಲ್ಲ. ಅದು ಅವರಿಗೆ ವಂಶ ಪಾರಂಪರ್ಯವಾಗಿ ಬಳಕೆಯಲ್ಲಿ ಮತ್ತೆ ಬೆಳೀತಾ ಇರತಕ್ಕಂಥ ಒಂದು ಬೆಳೆ. ಇದನ್ನ ಬೆಳೆಯೋದಕ್ಕಾಗೋದಿಲ್ಲ, ನಾವು ಭತ್ತ ಬಿಟ್ಟು ಬೇರೆ ಬೆಳೆ ಬೆಳೆಯಕ್ಕಾಗಲ್ಲ ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿದೆ. ಇಂತಹ ಸನ್ನಿವೇಶದಲ್ಲಿ ಭತ್ತವನ್ನು ಸಹ ಕಡಿಮೆ ನೀರನ್ನ ಉಪಯೋಗಿಸಿ ಬೆಳೀತಕ್ಕಂಥ ಹಲವಾರು ಬೇಸಾಯ ಪದ್ಧತಿಗಳು ಈಗಾಗಲೇ ಇದಾವೆ ಇಡೀ ಪ್ರಪಂಚದಾದ್ಯಂತ. ಅಂತಹ ಸುಧಾರಿತ ಕಡಿಮೆ ನೀರನ್ನ ಉಪಯೋಗಿಸಿ ಭತ್ತ ಬೆಳೆಯುವಂತ ಬೇಸಾಯ ಕ್ರಮಗಳನ್ನ ನಮ್ಮ ರೈತರು ಅಳವಡಿಸ್ಕೋಬೇಕು. ಅದು ಏನ್ ಕ್ರಮ ಅಂತ ಹೇಳ್ಬೋದಾ ವೀರಣ್ಣ ಅವರೇ? ಈಗ ಒಂದು ಕಡೆ ನೀರಿನ ಅಭಾವದಿಂದಾಗಿ ಭತ್ತ ಬೆಳೆಯುವುದನ್ನು ಕಡಿಮೆ ಮಾಡಿದ್ರೆ, ಇನ್ನು ಕೆಲವು ಕಡೆ ಅತಿಯಾಗಿ ನೀರು ಬಳಸ್ತಾರೆ. ಈಗ ಒಂದು ಬೆಳೆ ತೆಗೆಯುವಂತ ಜಾಗದಲ್ಲಿ ಎರಡು ಬೆಳೆಗೆ ಆಗುವಷ್ಟು ನೀರನ್ನು ಬಳಸುವಂತಹ ಸ್ಥಿತಿಯನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಈಗ ಹೊಸ ಪದ್ಧತಿ ಯಾವ್ದು ಹೇಳಿ? ಹಾಗಾದ್ರೆ ಹೊಸ ಪದ್ಧತಿ ನಾವ್ ಯಾಕೆ ಅನ್ವೇಷಣೆ ಮಾಡಿದ್ವಿ ಅಂದ್ರೆ, ಈಗ ರೈತರು ಬೆಳೀತಕ್ಕಂತ ವಿಧಾನದಲ್ಲಿ 1 ಕೆಜಿ ಭತ್ತವನ್ನ ಉತ್ಪಾದನೆ ಮಾಡಲಿಕ್ಕೆ 3,000 ಲೀಟರ್ ನೀರನ್ನ ಉಪಯೋಗಿಸ್ತೇವೆ. ಅದನ್ನ ಅಕ್ಕಿಯ ರೂಪದಲ್ಲಿ ಹೇಳೋದಾದ್ರೆ 1 ಕೆಜಿ ಅಕ್ಕಿ ಉತ್ಪಾದನೆ ಮಾಡಬೇಕು ಅಂದ್ರೆ 5,000 ಲೀಟರ್ ನೀರು ಬೇಕಾಗುತ್ತೆ. ಇಷ್ಟು ಪ್ರಮಾಣದಲ್ಲಿ, ಈ ಅಗಾಧವಾದ ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸಿ ಭತ್ತ ಬೆಳೆಯೋದಕ್ಕೆ ನಮ್ಮಲ್ಲಿ ಇನ್ ಮುಂದೆ ನಾವು ಶಕ್ತರಲ್ಲ. ಅದನ್ನ ಮನಗಂಡು ನಾವು ಕಡಿಮೆ ನೀರನ್ನ ಉಪಯೋಗಿಸಿ ಭತ್ತ ಬೆಳೀತಕ್ಕಂತ ಹಲವಾರು ವಿಧಾನಗಳು, ಅದು ಏರೋಬಿಕ್ ವಿಧಾನ ಅಂತ ಹೇಳ್ತೀವಿ, ಮತ್ತೆ ಶ್ರೀ ವಿಧಾನ, ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್ ಅಂತ ಹೆಸರು ಅಂದ್ರೆ ಇಂಗ್ಲಿಷ್ ಅಲ್ಲಿ. ಈ ಎರಡು ವಿಧಾನಗಳಲ್ಲಿ ಕಡಿಮೆ ನೀರನ್ನು ಉಪಯೋಗಿಸಿ ಭತ್ತವನ್ನ ಬೆಳೀತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಹಳ ಕಡಿಮೆ ನೀರನ್ನ ಉಪಯೋಗಿಸಿ ಬೆಳೀತಕ್ಕಂಥ ಭತ್ತದ ಬೇಸಾಯ ವಿಧಾನ ಅಂದ್ರೆ ಏರೋಬಿಕ್ ವಿಧಾನ. ಈ ವಿಧಾನದಲ್ಲಿ ಏನು ಅಂತಂದ್ರೆ, ನಾವು ಕೆಸರು ಗದ್ದೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ರಾಗಿ ಜೋಳಕ್ಕೆ ಯಾವ ರೀತಿ ಜಮೀನನ್ನ ತಯಾರು ಮಾಡ್ತೀವಿ ಅದೇ ರೀತಿ ಜಮೀನನ್ನ ತಯಾರು ಮಾಡಿ ಭೂಮಿಯಲ್ಲಿ ತೇವಾಂಶ ಇದ್ದಾಗ ಬೀಜವನ್ನ ಬಿತ್ತನೆ ಮಾಡ್ತಕ್ಕಂಥದ್ದು, ನೇರವಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು, ಸಸಿ ಮಡಿ ಮಾಡತಕ್ಕಂತ ಅವಶ್ಯಕತೆನೂ ಇರೋದಿಲ್ಲ. ಇಲ್ಲಿ ಮತ್ತೊಂದು ಪ್ರಮುಖವಾದಂತ ಅಂಶ ಅಂದ್ರೆ, 1 ಎಕರೆ ಪ್ರದೇಶಕ್ಕೆ ನಾವು ಉಪಯೋಗಿಸ್ತಕ್ಕಂಥ ಬೀಜ ಬರೀ 2 ಕೆಜಿ, ರೈತರ ವಿಧಾನದಲ್ಲಿ 25 ಕೆಜಿ ಬಳಸ್ತಾರೆ. ಇಲ್ಲಿ ಬೀಜದ ಪ್ರಮಾಣನೂ ಸಹ ಕಡಿಮೆ ಇರುತ್ತೆ. ಬೀಜದ ಪ್ರಮಾಣ ಯಾಕೆ ಕಡಿಮೆ ಇರುತ್ತೆ ಅಂದ್ರೆ, ನಾವು ಜಮೀನನ್ನ ತಯಾರು ಮಾಡಿದ ನಂತರ ಸಾಲಿನಿಂದ ಸಾಲಿಗೆ 1 ಅಡಿ ಅಂತರದಲ್ಲಿ ಸಾಲನ್ನ ತೆಗಿತೀವಿ, ಮತ್ತೆ ಬೀಜದಿಂದ ಬೀಜಕ್ಕೆ ಅಂತರ ಬಂದು 1 ಅಡಿ ಇರುತ್ತೆ. ಭೂಮಿ ಫಲವತ್ತಾಗಿರ್ತಕ್ಕಂತ ಜಮೀನಿನಲ್ಲಿ ಸ್ವಲ್ಪ ಕಡಿಮೆ ಫಲವತ್ತತೆ ಇರತಕ್ಕಂತ ಜಮೀನಿನಲ್ಲಿ 1/4 ಅಡಿ ಅಂತರದಲ್ಲಿ ಸಾಲ ತೆಗೆದು ಬೀಜದಿಂದ ಬೀಜಕ್ಕೆ 1/4 ಅಡಿ ಅಂತರದಲ್ಲಿ ಬಿತ್ತನೆಯನ್ನ ಮಾಡ್ತಕ್ಕಂಥದ್ದು. ಮತ್ತೆ ಬಿತ್ತನೆ ಮಾಡುವಾಗಲೂ ಸಹಿತ ಪ್ರತಿಯೊಂದು ಗುಣಿಗೆ ಒಂದೇ ಒಂದು ಬೀಜವನ್ನ, ಮೊಳಕೆ ಬಂದಂತ ಒಂದು ಬೀಜವನ್ನ ಮಾತ್ರ ಬಿತ್ತನೆ ಮಾಡ್ತೇವೆ. ಈ ರೀತಿ ಮಾಡೋದ್ರಿಂದ ಸಸ್ಯಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇರುತ್ತೆ, ಆದ್ರೆ ಬೇಕಾಗ್ತಕ್ಕಂಥ ಬಿತ್ತನೆ ಬೀಜ ಕಡಿಮೆ ಆಗುತ್ತೆ. ಮತ್ತೆ ಒಟ್ಟಾರೆ ಸಸ್ಯ ಸಂಖ್ಯೆ ಮತ್ತೆ ತೆಂಡೆಗಳ ಸಂಖ್ಯೆಯನ್ನ ಪರಿಗಣಿಸಿದಾಗ ರೈತರ ವಿಧಾನದಲ್ಲಿ ಏನ್ ಅವ್ರು ನಾಟಿ ಮಾಡಿದಾಗ ಇಳುವರಿ ಬರುತ್ತೆ, ಅಷ್ಟೇ ತೆಂಡೆಗಳು ಇಲ್ಲೂ ಸಹ ಬರುತ್ತೆ, ಅಷ್ಟೇ ಇಳುವರಿ ಬರುತ್ತೆ. ಇಲ್ಲಿ ಮೊಳಕೆ ಬಂದಂತ ಬೀಜವನ್ನು ಉಪಯೋಗಿಸ್ಬೇಕು ಅಂತ ಹೇಳಿದೆ ನಾನು. ಅದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಇದೆ. ಬಿತ್ತನೆಗಿಂತ ಮುಂಚಿತವಾಗಿ 1 ದಿವಸ ನೀರಿನಲ್ಲಿ ನೆನೆ ಹಾಕಿ ಸ್ವಲ್ಪ ಮೊಳಕೆ ಬಂದಂತ ಸಮಯದಲ್ಲಿ ಆ ಮೊಳಕೆ ಬಂದಂತ ಬೀಜವನ್ನ ನೇರವಾಗಿ ಜಮೀನಿನಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು, ಪ್ರತಿ ಗುಣಿಗೆ 1 ಬೀಜವನ್ನು ಮಾತ್ರ ಉಪಯೋಗಿಸ್ಬೇಕು. ಇದು ಯಾಕೆ ಈ ರೀತಿ ಮಾಡ್ತೀವಿ ಅಂತಂದ್ರೆ, 1 ಗುಣಿಗೆ 1 ಬೀಜವನ್ನ ಮಾತ್ರ ಹಾಕಿದಾಗ ಸಾಲಿನಿಂದ ಸಾಲಿಗೆ ಮತ್ತು ಗುಣಿಯಿಂದ ಗುಣಿಗೆ ನಿಖರವಾದಂತ ಅಂತರ ಇದ್ದಾಗ ಒಂದು ಸಸಿಯಿಂದ ಬರ್ತಕ್ಕಂಥ ತೆಂಡೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಈಗ ಒಂದು ಸಸಿಯಿಂದ ಸಾಮಾನ್ಯವಾಗಿ ನಮ್ಮ ರೈತರು ನಾಟಿ ಮಾಡಿದಾಗ 2-3 ಅಥವಾ ಹೆಚ್ಚಂದ್ರೆ 7-8 ತೆಂಡೆಗಳು ಬರಬಹುದು. ಆದ್ರೆ ಈ ವಿಧಾನದಲ್ಲಿ ಬಿತ್ತನೆ ಮಾಡಿದಾಗ ಒಂದು ಸಸಿಯಿಂದ ಸುಮಾರು 40-50 ತೆಂಡೆಗಳು ಬರುತ್ತೆ. ಮತ್ತಿನ್ನೊಂದು ಮುಖ್ಯವಾದಂತ ಅಂಶ ಏನು ಅಂತಂದ್ರೆ, ಭತ್ತದ ಸಸಿನಲ್ಲಿ ತೆಂಡೆ ಬರ್ತಕ್ಕಂಥ ಸಮಯ ಸುಮಾರು 14 ದಿವಸದಿಂದಾನೆ ಶುರುವಾಗುತ್ತೆ. ಬಿತ್ತನೆ ಆದ 14 ದಿವಸದಿಂದಾನೆ. ಸೊ ಬಿತ್ತನೆ ಆದ 14 ದಿವಸದಿಂದಾನೆ ನೇರವಾಗಿ ಸಸಿ ಮುಖ್ಯ ಜಮೀನಲ್ಲಿ ಇರೋದ್ರಿಂದ ಬರ್ತಕ್ಕಂಥ ತೆಂಡೆಗಳ ಸಮಸ್ಯೆ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದ್ರೆ ರೈತರ ವಿಧಾನದಲ್ಲಿ ಕೆಸರು ಗದ್ದೆ ಮಾಡಿ ನಾಟಿ ಮಾಡಿದಾಗ ಅವರು ನಾಟಿಗೆ ಉಪಯೋಗಿಸ್ತಕ್ಕಂಥ ಸಸಿಯ ಅವಧಿನೇ 25-30 ದಿವಸ ಇರುತ್ತೆ. 30 ದಿವಸದ ಅವಧಿಯ ಸಸಿಯನ್ನ ನಾಟಿ ಮಾಡಿ ಮತ್ತದು ಮುಖ್ಯ ಜಮೀನಿನಲ್ಲಿ ಅಭಿವೃದ್ಧಿ ಒಂದು ಬೆಳೆಯೋದಕ್ಕೆ ಮತ್ತೊಂದು 5 ದಿವಸ ಆಗುತ್ತೆ, 35 ದಿವಸ ಆಗುತ್ತೆ. 35 ದಿವಸ ಆದ್ಮೇಲೆ ಬರ್ತಕ್ಕಂಥ ತೆಂಡೆಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಆ ವಿಧಾನದಲ್ಲಿ ಬರ್ತಕ್ಕಂಥ ತೆಂಡೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಈ ವಿಧಾನದಲ್ಲಿ ಮಾಡಿದಾಗ ತೆಂಡೆಗಳು ಯಥೇಚ್ಛವಾಗಿ ಬರುತ್ತೆ, ಮತ್ತೆ ಬಂದಂತ ಎಲ್ಲಾ ತೆಂಡೆಗಳಿಂದ ಉತ್ತಮವಾದಂತ ತೆನೆಗಳು ಬರುತ್ತೆ. ಎಲ್ಲಾ 40 ತೆಂಡೆಗಳು ಏನ್ ಬರುತ್ತೆ, ಆ ಎಲ್ಲಾ ತೆಂಡೆಗಳಿಂದ ಉತ್ತಮವಾದಂತ ತೆನೆಗಳು ಉತ್ಪಾದನೆಗೊಳ್ತವೆ. ಹಾಗಾಗಿ ಇಳುವರಿ ಪ್ರಮಾಣ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಏರೋಬಿಕ್ ವಿಧಾನದಲ್ಲಿ ಅಂತಂದ್ರೆ, ಇಲ್ಲಿ ಜಮೀನಿಗೆ ಯಾವಾಗ್ಲೂ ನೀರು ನಿಲ್ಸುವಂತ ಅವಶ್ಯಕತೆ ಇಲ್ಲ. ಭೂಮಿಯ ತೇವಾಂಶಕ್ಕನುಗುಣವಾಗಿ ಭೂಮಿನಲ್ಲಿ ತೇವಾಂಶ ಪೂರ್ತಿ ಖಾಲಿ ಆಗಿದೆ ಅಂತ ಸಂದರ್ಭದಲ್ಲಿ ನೀರು ಕೊಟ್ಟರೆ ಸಾಕಾಗುತ್ತೆ. ಅಂದ್ರೆ ಕೆಂಪು ಮಣ್ಣಾದಲ್ಲಿ 8-10 ದಿವಸಕ್ಕೊಮ್ಮೆ, ಕಪ್ಪು ಮಣ್ಣಾದಲ್ಲಿ 12-14 ದಿವಸಕ್ಕೊಮ್ಮೆ, ಈ ರೀತಿ ಅಂತರದಲ್ಲಿ ನೀರನ್ನು ಕೊಟ್ಟರೆ ಸಾಕಾಗುತ್ತೆ. ಭೂಮಿನಲ್ಲಿ ತೇವಾಂಶ ಕಾಪಾಡ್ಕೊಂಡು ಹೋದ್ರೆ ಸಾಕು. ಹಾಗಾಗಿ ನಾವು ಏರೋಬಿಕ್ ವಿಧಾನದಲ್ಲಿ ಬೆಳೆದಾಗ ಭತ್ತವನ್ನ ಬಹಳ ಕಡಿಮೆ ನೀರು, ರೈತರ ವಿಧಾನಕ್ಕೆ ಹೋಲಿಸಿದಾಗ 40-50% ನೀರಿನ ಉಳಿತಾಯವನ್ನು ಮಾಡಿ, ಅಂದ್ರೆ 1 kg ಅಕ್ಕಿ ಉತ್ಪಾದನೆ ಮಾಡ್ಲಿಕ್ಕೆ 5,000 liters ಬೇಕಾಗುತ್ತೆ. ಆದ್ರೆ ಈ ವಿಧಾನದಲ್ಲಿ ಮಾಡಿದಾಗ 1 kg ಅಕ್ಕಿಯನ್ನು ಉತ್ಪಾದನೆ ಮಾಡ್ಲಿಕ್ಕೆ 2,500 liters ನೀರು ಸಾಕಾಗುತ್ತೆ. ಅಂದ್ರೆ ಈಗ ನಾವೇನು ಬಳಸ್ತಾ ಇದೀವಿ ನೀರು, ಅದಕ್ಕೆ ಅರ್ಧದಷ್ಟಕ್ಕಿಂತನೂ ಕಡಿಮೆ ಸಾಕಾಗತ್ತೆ. ಹೌದು ಹೌದು. ಈಗ ಮತ್ತೊಂದು ಅಂಶ ವೀರಣ್ಣವರೇ, ಈಗ ಈ ರೀತಿ ಬೆಳೆಯೋದ್ರಿಂದ ನೋಡಿ ಎಷ್ಟು ಅನುಕೂಲಗಳು ಅಂದ್ರೆ, ಮೊದಲನೇದಾಗಿ ರೈತರು ನಾಟಿ ಮಾಡಬೇಕು ಅಂದಾಗ ಗದ್ದೆ ಕೆಸರು ಮಾಡಬೇಕು ಅನ್ನೋದು ಮೊದಲನೇ ಅಂಶ, ಅದು ಉಳಿಯುತ್ತೆ ಇಲ್ಲಿ, ಆ ನೀರು ಉಳಿಯುತ್ತೆ. ಮತ್ತೆ ಎರಡನೇದಾಗಿ ಬಿತ್ತನೆ ಬೀಜ, ಸುಮಾರು 25 kg ಬಿತ್ತನೆ ಬೀಜ ಇಲ್ಲಿ, 2 kg ಬಿತ್ತನೆ ಬೀಜ ಇಲ್ಲಿ, ಆಮೇಲೆ ಸಸಿ ಮಡಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅದು ಖರ್ಚು ಕಡಿಮೆ ಆಗುತ್ತೆ. ಇಲ್ಲಿ ಏನಪ್ಪಾ ಅಂತ ಹೇಳಂದ್ರೆ, ನೀವು ಬಿತ್ತನೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಒಂದೊಂದೇ ಬೀಜ ಇರೋ ಹಾಗೆ ಅಥವಾ 2 bijas ಇರೋ ಹಾಗೆ ನಾಟಿ ಮಾಡಬೇಕು, ಅಂತರವನ್ನ ಕಾಪಾಡ್ಕೊಳ್ಬೇಕು. ಆಮೇಲೆ ಮತ್ತೆ ನೀವು ಸಾಲು ಮಾಡಿ ನಾಟಿ ಮಾಡೋದ್ರಿಂದ ಅಂತರ ಬೇಸಾಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನೀರು ಹಾಯ್ವರಿ ಮಾಡಿದಾಗ್ಲೂ ಸಹ ಅದು ಆ ಕಡೆ ಈ ಕಡೆ ಪೋಲಾಗ್ದನೆಯ ಸಾಲಿನಲ್ಲಿ ಸರಿಯಾಗಿ ನೀರು ನಿಂತು ಎಷ್ಟು ಬೇಕೋ ಅಷ್ಟು ಹದವನ್ನ ತಗೊಳತ್ತದು. ಮತ್ತಿನ್ನೊಂದು ಪ್ರಮುಖವಾದಂತ ಅಂಶ ಅಂದ್ರೆ, ಇಲ್ಲಿ ಬೇರುಗಳ ಬೆಳವಣಿಗೆ ಚೆನ್ನಾಗುತ್ತೆ ಏರೋಬಿಕ್ ವಿಧಾನದಲ್ಲಿ ಭತ್ತವನ್ನ ಬೆಳೆದಾಗ. ಯಾಕೆ ಅಂತಂದ್ರೆ, ನಾವು ತಾವೇ ತಿಳಿಸಿದಾಗೆ ಸಾಲಿನಿಂದ ಸಾಲಿಗೆ ಅಂತರ ಇರೋದ್ರಿಂದ ಅಂತರ ಬೇಸಾಯ ಮಾಡ್ತೀವಿ. 2-3 ಅಂತರ ಬೇಸಾಯ ಮಾಡಿದಾಗ ಮಣ್ಣಿನ ಕಣ ರಚನೆ ಚೆನ್ನಾಗಿ, ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಕ್ರಿಯೆ ಚೆನ್ನಾಗಾಗುತ್ತೆ. ಬೇರಿನ ಸಮೂಹಕ್ಕೂ ಸಹ ಆಮ್ಲಜನಕದ ಅವಶ್ಯಕತೆ ಇದೆ ಉಸಿರಾಟಕ್ಕೆ. ಸೊ ಆ ಆಮ್ಲಜನಕ ಈ ಮಣ್ಣಿನಲ್ಲಿ ಸಿಗೋದ್ರಿಂದ ಬೇರುಗಳ ಬೆಳವಣಿಗೆಯಾಗಿ ಭೂಮಿಯ ಕೆಳಭಾಗದಲ್ಲಿ ಇರತಕ್ಕಂತ ಪೋಷಕಾಂಶಗಳು ಮತ್ತೆ ನೀರನ್ನೇ ಹೀರ್ಕೊಳ್ಳಕ್ಕೆ ಒಳ್ಳೆ ಅವಕಾಶ ಇರುತ್ತೆ. ಹಾಗಾಗಿ ಭತ್ತದ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತೆ ಇನ್ನೊಂದು ಪ್ರಮುಖವಾದಂತ ಅಂಶ ಅಂದ್ರೆ, ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ನಿಖರವಾದ ಅಂತರ ಇರೋದ್ರಿಂದ ಚೆನ್ನಾಗಿ ಗಾಳಿ ಆಡೋದ್ರಿಂದ ಭತ್ತಕ್ಕೆ ಬರ್ತಕ್ಕಂತ ಕೀಟ ಮತ್ತು ರೋಗದ ಸಮಸ್ಯೆನೂ ಸಹ ಬಹಳಷ್ಟು ಕಡಿಮೆ ಆಗುತ್ತೆ ಈ ವಿಧಾನದಲ್ಲಿ ಭತ್ತವನ್ನ ಬೆಳೆದಾಗ. ಇನ್ನು ಗೊಬ್ಬರದ ನಿರ್ವಹಣೆ ವೀರಣ್ಣವರೇ, ಗೊಬ್ಬರದ ನಿರ್ವಹಣೆ, ನಾವು ರೈತರೇನೀಗ 1 acre 40 kg ಸಾರಜನಕ, 20 kg ರಂಜಕ ಮತ್ತು 20 kg ಪೊಟ್ಯಾಶ್ ಏನು ಉಪಯೋಗಿಸ್ತಿದ್ದಾರೆ, ಅದೇ ಪ್ರಮಾಣದಲ್ಲಿ ಏರೋಬಿಕ್ ವಿಧಾನದಲ್ಲಿ ಬೆಳೆದಂತ ಬೆಳೆಗೂ ನಾವು ಪೋಷಕಾಂಶಗಳನ್ನ ಒದಗಿಸಬೇಕಾಗುತ್ತೆ. ಭೂಮಿಯನ್ನ ಸಿದ್ಧತೆ ಮಾಡಿ ಬಿತ್ತನೆ ಮಾಡುವಂತ ಸಮಯದಲ್ಲಿ ಶಿಫಾರಿತ ಪ್ರಮಾಣದಲ್ಲಿ 50% ಸಾರಜನಕ ಅಂದ್ರೆ 20 kg ಸಾರಜನಕ, ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ರಂಜಕ 20 kg ರಂಜಕ ಮತ್ತೆ 20 kg ಪೊಟ್ಯಾಶ್ ಅನ್ನ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಭೂಮಿಗೆ ಕೊಡ್ತಕ್ಕಂಥದ್ದು. ಮತ್ತೆ ಬಿತ್ತನೆ ಮಾಡೋದಕ್ಕಿಂತ ಒಂದು 15 days ಮುಂಚಿತವಾಗಿ ಜಮೀನಿಗೆ 1 acre ಸುಮಾರು 4-5 tons ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಮಣ್ಣಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮತ್ತೆ ಎಲ್ಲೆಲ್ಲಿ ಸತುವಿನ ಕೊರತೆ ಕಂಡಂತ ಪ್ರದೇಶದಲ್ಲಿ 1 acre 4 kg ಅಂತೆ ಸತುವಿನ ಸಲ್ಫೇಟ್ ಅನ್ನು ಭೂಮಿಗೆ ಬಿತ್ತನೆ ಸಮಯದಲ್ಲಿ ಹಾಕಬೇಕಾಗುತ್ತೆ. ಇವೆಲ್ಲವೂ ಸಹ ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಇರಬೇಕು. ಈಗ ಜಾಸ್ತಿ ಗೊಬ್ಬರ ಹಾಕಿ ಜಾಸ್ತಿ ಬೆಳೆ ಬೆಳಿತೀನಿ ಅನ್ನುವಂತ ಮನೋಭಾವನ ಬಿಟ್ಬಿಡ್ಬೇಕು ರೈತರು. ಇನ್ನೊಂದು ವೀರಣ್ಣವರೇ, ಈಗ ನೀರು ನಿಲ್ಲಿಸಿ ಭತ್ತ ಬೆಳಿತಾರಲ್ಲ, ಅಂಥ ಜಮೀನಿಗೆ ಹಾಕದಂತಹ ಗೊಬ್ಬರಗಳು ಅಷ್ಟು ಉಪಯೋಗ ಆಗಲ್ಲ, ಅದರಲ್ಲಿ ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ, ಇದರಲ್ಲಿ ಹೇಗೆ? ಈಗ ರೈತರ ವಿಧಾನದಲ್ಲಿ ಭತ್ತ ಬೆಳೆದಾಗ ನಿರಂತರವಾಗಿ ಜಮೀನಲ್ಲಿ ನೀರು ನಿಂತಿರುತ್ತೆ. ಆಗ ನಾವೇನ್ ಮಾಡ್ತೀವಿ ಅಂದ್ರೆ, ಮೇಲ್ಗೊಬ್ಬರ ಕೊಡುವಾಗ ನಿಂತ ನೀರಿಗೆನೆ ಅಥವಾ ನೀರನ್ನ ಬಸ್ತು ಜಮೀನಲ್ಲಿ ಪೋಷಕಾಂಶಗಳನ್ನ ಮೇಲ್ಗೊಬ್ಬರವಾಗಿ ಎರಚ್ತೀವಿ. ಆ ರೀತಿ ಎರಚಿದಾಗ ಏನಾಗುತ್ತೆ ಅಂದ್ರೆ, ಹಾಕಿದಂತ ಪೋಷಕಾಂಶ ಭೂಮಿ ಒಳಗೆ ಸೇರ್ಕೊಳ್ಳೋದಿಲ್ಲ. ಸೂರ್ಯನ ಶಾಖ ನೇರವಾಗಿ ಬಿದ್ದಾಗ ಹಾವಿಯಾಗಿ ವಾತಾವರಣದಲ್ಲಿ ಸೇರ್ಕೊಳ್ಳುತ್ತೆ. ಮತ್ತೆ ಯಥೇಚ್ಛವಾಗಿ ನೀರು ನಿಲ್ಲಿಸಿದಾಗ ನೀರಿನ ಜೊತೆಗೆ ಪೋಷಕಾಂಶಗಳನ್ನು ಬಸಿದು ಭೂಮಿಯ ಕೆಳಪದರದಲ್ಲಿ ಸೇರ್ಕೊಳ್ಳುತ್ತೆ. ಬೇರುಗಳು ಅದು ನೀರು ಕೊಡಕ್ ಆಗೋದಿಲ್ಲ. ಆಮೇಲೆ ನೀರು ಜಮೀನಿಂದ ಮತ್ತೊಂದು ಜಮೀನಿಗೆ ಹರಿಯುವಾಗ ನೀರಿನ ಮುಖಾಂತರನು ಹರಿದೋಗಿ ಮುಂದಿನ ಜಮೀನಿನಲ್ಲಿ ಅದು ಸೇರ್ಕೊಳ್ಳುತ್ತೆ. ಹಾಗಾಗಿ ನಾವು ರೈತರ ವಿಧಾನದಲ್ಲಿ ಭತ್ತ ಬೆಳೆದಾಗ 100 acre ಗೊಬ್ಬರವನ್ನ ಹಾಕಿದ್ರೆ, ರಾಸಾಯನಿಕ ಗೊಬ್ಬರವನ್ನ ಹಾಕಿದ್ರೆ ಬರೀ 30 kg ಮಾತ್ರ ಸಸ್ಯಗಳಿಂದ ಉಪಯೋಗಕ್ಕೆ ಬರುತ್ತೆ, ಇನ್ನು 70 kg ನಷ್ಟವನ್ನ ಹೊಂದುತ್ತೆ. ಆದ್ರೆ ಈ ವಿಧಾನದಲ್ಲಿ ನಾವು ನೇರವಾಗಿ ಗೊಬ್ಬರವನ್ನ ಗಿಡದ ಸಮೂಹದಲ್ಲಿ ಬೇರಿನ ಸಮೂಹದಲ್ಲಿ ಹಾಕೋದ್ರಿಂದ ಮಣ್ಣಿನ ಜೊತೆಗೆ ಹಾಕಿದಂತ ಗೊಬ್ಬರ ಚೆನ್ನಾಗಿ ಮಿಶ್ರಣಗೊಳ್ಳೋದ್ರಿಂದ ಈ ರೀತಿಯ ದುಷ್ಪರಿಣಾಮಗಳು ಇರೋದಿಲ್ಲ. ಮತ್ತೆ ಮಣ್ಣಿನ ಕಣ ರಚನೆ ಚೆನ್ನಾಗಿರುತ್ತೆ. ಮತ್ತೆ ಈಗ ತಾವು ಗಮನಿಸಿರ್ಬೋದು, ಈಗಾಗಲೇ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದೀವಿ. ಈ ವಾತಾವರಣದಲ್ಲಿ ಟೆಂಪರೇಚರ್ ಜಾಸ್ತಿ ಆಗೋದಕ್ಕೆ ಈ ಹಲವಾರು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ, ಅವು ಸಹ ಪ್ರಭಾವವನ್ನ ಬೀರ್ತಾ ಇದಾವೆ. ನಿರಂತರವಾಗಿ ಜಮೀನಲ್ಲಿ ಭತ್ತವನ್ನ ನೀರ್ ನಿಲ್ಸಿ ಬೆಳೆದಾಗ ಮೀಥೇನ್ ಅನ್ನೋ ಒಂದು ಆಮ್ಲ ಅದು ಹಾವಿಯಾಗಿ ವಾತಾವರಣದಲ್ಲಿ ಸೇರ್ಕೊಂಡು ಅದು ಸಹ ವಾತಾವರಣದಲ್ಲಿ ಟೆಂಪರೇಚರ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಈ ವಿಧಾನದಲ್ಲಿ ನಾವು ನೀರನ್ನು ನಿಲ್ಲಿಸದೇ ಇರೋದ್ರಿಂದ ಭತ್ತದ ಗದ್ದೆಯಿಂದ ಬಿಡುಗಡೆ ಆಗ್ತಕ್ಕಂತ ಮೀಥೇನ್ ಆಮ್ಲದ ಪ್ರಮಾಣನೂ ಸಹ ಗಣನೀಯವಾಗಿ ಕಡಿಮೆ ಆಗುತ್ತೆ. ಇನ್ನು ವೀರಣ್ಣವರೇ, ಈಗ ಸಾಮಾನ್ಯವಾಗಿ ಭತ್ತದ ಗದ್ದೆನಲ್ಲಿ ನೀರು ನಿಲ್ಲಿಸಲಿಕ್ಕೆ ರೈತರು ಹೇಳುವಂತಹ ಕಾರಣ ಏನಂತ ಹೇಳಂದ್ರೆ, ನೀರು ನಿಲ್ಲಿಸಿದ್ರೆ ಕಳೆ ಕಡಿಮೆ ಆಗುತ್ತೆ, ಗದ್ದೆ ಒಣಗ್ಬಿಟ್ರೆ ಕಳೆ ಜಾಸ್ತಿ ಹುಟ್ಟುತ್ತೆ ಅಂತ ಹೇಳಿ. ಇಲ್ಲಿ ನಾವು ಹೆಚ್ಚಿಗೆ ನೀರು ಕೊಡೋದೇ ಇಲ್ಲ ಈ ಏರೋಬಿಕ್ ಪದ್ಧತಿನಲ್ಲಿ, ಇಲ್ಲಿ ಕಳೆ ಜಾಸ್ತಿ ಆಗುತ್ತಾ ಅಂತ? ಹೌದು, ಬಹಳ ಪ್ರಮುಖವಾದಂತ ಪ್ರಶ್ನೆ. ಈ ವಿಧಾನದಲ್ಲಿ ಒಂದು ಸಮಸ್ಯೆ ನಮಗೆ ಕಂಡು ಬಂದಿರೋದು ಅಂದ್ರೆ, ನೇರವಾಗಿ ಜಮೀನಲ್ಲಿ ಬಿತ್ತನೆ ಮಾಡಿದಾಗ, ಕೆಸರು ಗದ್ದೆ ಮಾಡದೆ, ಕಳೆಗಳ ಸಮಸ್ಯೆ ಸ್ವಲ್ಪ ಜಾಸ್ತಿ ಬರುತ್ತೆ. ನಿರಂತರವಾಗಿ ನೀರು ನಿಲ್ಲಿಸಿದಾಗ ಕಳೆಗಳ ಸಮಸ್ಯೆ ಗಣನೀಯವಾಗಿ ಕಡಿಮೆ ಆಗುತ್ತೆ. ಆದ್ರೆ ಇಲ್ಲಿ ಬಂದಂತ ಕಳೆಗಳನ್ನು ಸಹ ನಾವು ಹತೋಟಿ ಮಾಡಬಹುದು. ಯಾವ ರೀತಿ ಅಂತಂದ್ರೆ, ಇಲ್ಲಿ ಅಂತರ್ಬೇಸಾಯ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಎರಡ್ ಮೂರ್ ಸಾರಿ ಅಂತರ್ಬೇಸಾಯ ಮಾಡೋದ್ರಿಂದ ಸಾಲಿನ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಕಳೆಗಳನ್ನ ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಗಿಡದ ಮಧ್ಯೆ ಇರತಕ್ಕಂಥ